ಸೂಕ್ಷ್ಮತರಂ ನಿತ್ಯಂ. ತತ್ವಮೇವ ತ್ವಮೇವ ತತ್. ತರತ್ತಮ ಪ್ರತ್ಯಯ ಬಂದದ್ ನೋಡ್ರಿ, ಎಲ್ಲಿ ತೋರಿಸ್ರಿ? ತರತ್ತಮ ಪ್ರತ್ಯಯ ತೋರಿಸ್ರಿ. ಸೂಕ್ಷ್ಮತರಂ ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿ ಪ್ರಪಂಚಂ ಯತ್ ಪ್ರಕಾಶತೆ ತತ್ ಬ್ರಹ್ಮಾಮಿತಿ ಸರ್ವಬಂಧೈ ಪ್ರಮುಚ್ಯತೆ. ತ್ರಿಷು ಧಾಮಸು ಯತ್ ಭೋಗ್ಯಃ ಭುಕ್ತಾ ಭೋಗಶ್ಚ ಯತ್ ಭವೇತ್. ಏಭ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತೃಹಂ ಸದಾಶಿವಃ. ಜಾಗ್ರತ ಸ್ವಪ್ನ ಸುಷುಪ್ತಿ ಆದಿ ಪ್ರಪಂಚಂ ಯತ್ ಪ್ರಕಾಶತೆ. ಅದನ್ನೇ ವಾಕ್ಯ ಏನಂತಿದೆ? ಜಾಗ್ರತ ಸ್ವಪ್ನ ಸುಷುಪ್ತಿ ಆದಿ ಪ್ರಪಂಚಂ ಯತ್ ಪ್ರಕಾಶತೆ. ಯತ್ ಅಂದ್ರೆ ಯಾವುದು, ಅದು ಯಾವುದು? ಈ ಮೂರು ಅವಸ್ಥೆಗಳನ್ನು ಬೆರಗತಾ ಇದೆ. ಮೂರು ಅವಸ್ಥೆಗಳಿಂದ ಕೂಡಿದ ಈ ಪ್ರಪಂಚವನ್ನು ಬೆಳಗುತ್ತಾ ಇದೆ. ಯಾವುದು ಬೆಳಗುತ್ತಾ ಇದೆ? ತದ್ ಬ್ರಹ್ಮ, ಅದೇ ಬ್ರಹ್ಮ ಅನಿಸಿಕೊಂಡಿದೆ. ಜಾಗೃತ ಜಗತ್ತು, ಸಾಮಾನ್ಯ ಮಕ್ಕಳು ಹೇಳ್ತಾರೆ, ಈ ಎಚ್ಚರದ ಈ ಜಗತ್ತು, ಜಾಗೃತದ ಈ ಜಗತ್ತು ಸೂರ್ಯನಿಂದ ಬೆಳಗಲ್ಪಟ್ಟಿದೆ ಅಂತ ಹೇಳ್ತಾರೆ. ನಾವು ಬಹುಶಃ ಸಾಮಾನ್ಯವಾದ ಇದೇ ಅರ್ಥವನ್ನೇ ಹೇಳ್ತಿದ್ವೋ ಏನೋ ವೇದಾಂತ ಕೇಳದೆ ಹೋಗಿದ್ರೆ. ಹೌದೋ? ಈ ಜಗತ್ತನ್ನು ಯಾರು ಬೆಳಗ್ತಾ ಇದ್ದಾರೆ? ಒಂದ್ ಮಗು ಕೂಡ ಉತ್ತರ ಕೊಡ್ತದೆ. ಏನನ್ಕೊಡ್ತಾರೆ? ಸೂರ್ಯ ರಾತ್ರಿನೂ ಕಾಣಿಸ್ತಲ್ಪ ನಿನಗೆ, ಹೇ ಚಂದಪ್ಪಿದನ ಸಾಮಾನ್ಯವಾದ ಹೇಳಿಕೆ. ಸೂರ್ಯನು ಈ ಜಗತ್ತನ್ನ ಬೆಳಗುತ್ತಾಗಿದ್ದಾನೆ ಅನ್ನುವುದು ನಿನಗೆ ಹ್ಯಾಂಗ ಗೊತ್ತು? ಸೂರ್ಯನು ಜಗತ್ತನ್ನ ಬೆಳಗುತ್ತಾಗಿದ್ದಾನೆ, ಇದು ಇದು ಕೋಣೆ ಒಳಗೆ ಇಷ್ಟು ಬೆಳಕಿದೆ, ಈಗ ಯಾವ ಲೈಟು ಹಾಕಿಲ್ಲ, ಈ ಬೆಳಕು ಯಾರ ಬೆಳಕಿದು? ಸೂರ್ಯನ ಬೆಳಕು ನಮಗೆ ಗೊತ್ತಿದೆ. ಹಾಗೆ ಸೂರ್ಯನ ಬೆಳಕಿನಿಂದಲೇ ಇದು ಬೆಳಗಲ್ಪಟ್ಟಿದೆ ಅನ್ನುವುದನ್ನ ಬೆಳಗಿದ್ದು ಯಾರು? ಕಣ್ಣು. ಕಣ್ಣು ಕುರುಡಾಗಿತ್ತಂದ್ರೆ ಸೂರ್ಯನ ಬೆಳಗಬೇಕಾಗುವುದಿಲ್ಲ. ಕಣ್ಣು ಬೆಳಗಬೇಕು ಅಂದ್ರೆ ಕಣ್ಣಿನಲ್ಲಿ ನೋಡುವ ಪ್ರವೃತ್ತಿ ಇರಬೇಕು. ಕೆಲವು ಸಲ ಹೇಳ್ತಾರೆ ನೋಡಿ, ಏನಾಗ್ತಾರೆ, ಎಷ್ಟು ವರ್ಷ ಆಯ್ತಪ್ಪ ನೀನು ಕುರುಡಾಗಿ, ಕುಟ್ಟ ಕುರುಡನ ಅಂತ ಕೇಳಿದ್ರೆ ಹೇಳ್ತಾರೆ, ಇಲ್ಲಪ್ಪ ಮೊನ್ನೆ ದೀಪಾವಳಿವರೆಗೂ ಚೆನ್ನಾಗಿ 12 ವರ್ಷ, ಈಗೊಂದು ವರ್ಷ ಆಯ್ತು ನೋಡಿ ಏನು ಕಾಣಿಸ್ತಾ ಇಲ್ಲ, ಏನಾಗಿತ್ತಪ್ಪ ಕಾರಣ? ಏನೋ ಒಂದು ನೆಪ ಕೊಡ್ತಾರೆ, ಪಟಾಕಿದು ಅಥವಾ ಯಾವುದೋ ಒಂದು ನೆಪ ಕೊಡ್ತಾರೆ. ಅದು ಕಣ್ಣಿನ ಮೇಲೆ ಪರಿಣಾಮ ಆಗಿ ಅವನ ದೃಷ್ಟಿ ಹೋಗಿ ಚೆನ್ನಾಗಿರೋ ಕಣ್ಣುಗಳು ಎಲ್ಲಿಯವರೆಗೂ ಅವನ ಒಳಗೆ ನೋಡಬೇಕು ಎನ್ನುವ ಪ್ರವೃತ್ತಿ ಇತ್ತೋ ಅಲ್ಲಿಯವರೆಗೂ ಕಣ್ಣು ಬೆಳಕಾಗಿದ್ದವು. ಯಾವಾಗ ಆ ನೋಡಬೇಕು ಅನ್ನುವ ಪ್ರವೃತ್ತಿ, ಆ ಟೆಂಡೆನ್ಸಿ ಅದು ಟೋಟಲಿ ಇಲ್ಲವಾಗಿ ಹೋಯಿತು. ಅವಾಗ ಕಣ್ಣು ಚಂದ ಇದ್ದರೂ ಕೂಡ ಅದು ಕಾಣೋದಿಲ್ಲ. ಎಷ್ಟೋ ಕುರು ನೋಡಿ ಕಣ್ಣು ಚೆನ್ನಾಗಿ ನಮ್ಮ ನಿಮ್ಮ ಹಾಗೆ ನೋಡಲಿಕ್ಕೆ ಕಳಪಳ ಇಲ್ಲ ಇರ್ತದೆ, ಅದವ್ರಿಗೇನು ಕಾಣೋದು. ಅದು ಹೀಗೆ ಯಾಕೆ ಸ್ವಾಮಿ ಅವ್ರು ಕಣ್ಣು ಕಾಣೋದಿಲ್ಲ ಅಂತ ನಾವು ಸುಮ್ಮನೆ ಇದ್ವಿ? ಯಾವ ಡಾಕ್ಟರ್ ಮನೆಗೆ ಬಂದಿದ್ರು, ಸ್ವಲ್ಪ ಕರ್ಕೊಂಡ್ಬನ್ನಿ ಆಸ್ಪತ್ರೆ ಇದ್ದರು ಕರ್ಕೊಂಡು ಹೋದ್ವಿ, ಅವರು ಬೇರೆ ಕಣ್ಣು ಹಾಕ್ಬಿಟ್ಟು ಅವ್ರಿಗೆ ದೃಷ್ಟಿ ಕೊಟ್ಬಿಟ್ರಲ್ಲ, ಹಾಗಾದ್ರೆ ಅದಕ್ಕೇನು ಉತ್ತರ ಕೊಡ್ತೀರಿ? ತಾತ್ಕಾಲಿಕವಾಗಿ ಆ ಪ್ರವೃತ್ತಿಯು ಶಾಂತವಾಗಿತ್ತು. ಈ ಉಪಕರಣವನ್ನು ತಂದು ಜೋಡಿಸಿದ್ದಕ್ಕೆ, ಈ ಕಣ್ಣವನ್ನು ತಂದು ಜೋಡಿಸಿದಾಗ ಮತ್ತೆ ಅದೇನಾಯ್ತು? ಆ ಪ್ರವೃತ್ತಿ ಎಚ್ಚರಾಯಿತು. ಅದು ಪ್ರವೃತ್ತಿ ಇರ್ತದೆ, ಇನ್ಸ್ಟ್ರೂಮೆಂಟ್ ಫೇಲ್ ಆಗಿರ್ತದೆ, ರೆಟಿನಾ ಫೇಲ್ ಆಗಿರ್ತದೆ, ಆ ಕಣ್ಣು ಗುಡ್ಡಿ ಫೇಲ್ ಆಗಿರ್ತದೆ. ಅದನ್ನು ನೀವು ಬದಲಿಸಿಬಿಡಿ, ಮತ್ತೆ ಮೊದಲ ದೃಷ್ಟಿ ಇದ್ದೇ ಇರ್ತದೆ, ಒಳಗೆ ಹೊರಗೆ ಕಾಣಿಸ್ತದೆ. ಹೀಗೆ ವಿಜ್ಞಾನಕ್ಕೂ ಕೂಡ ಸವಾಲನ್ನ ಹಾಕುವ ವೇದಾಂತದ ಕೆಲವು ಜಿಜ್ಞಾಸೆಗಳಿವೆ. ಹೀಗಾಗಿ ಸೂರ್ಯನಿಂದ ಜಗತ್ತು ಬೆಳಗಿದರೂ ಕೂಡ ಸೂರ್ಯನನ್ನ ಬೆಳಗಿದ್ದು ಕಣ್ಣು, ಕಣ್ಣನ್ನ ಬೆಳಗಿದ್ದು ವೃತ್ತಿ, ವೃತ್ತಿಗಳಿಗೆ ಬೆಳಗು ಕೊಟ್ಟದ್ದು ಅಂತಃಕರಣ. ಅಂತಃಕರಣವು ಯಾರ ಬೆಳಕಿನಲ್ಲಿ ಬೆಳಗ್ತಾ ಇದೆ? ಸ್ವತಃ ಅಂತಃಕರಣ ಜಡ, ಅದಕ್ಕೆ ಸ್ವತಃ ಬೆಳಕು ಇಲ್ಲ ಅಂತಃಕರಣಕ್ಕೆ. ಹಾಗಾದರೆ ಇದಷ್ಟೂ ಏನು ಬೆಳಕಿನ ಪರಂಪರೆ ಇದೆ, ಇದು ಯಾರ ಸಾನ್ನಿಧ್ಯದಲ್ಲಿ ಬೆಳಗ್ತಾ ಇದೆ? ನಾನು, ನನ್ನ ಇರುವಿಕೆ, ನನ್ನ ಬೆಳಕಿನಲ್ಲಿ, ಮುಂದಿನ ಶಬ್ದ, ನನ್ನ ಅನಂತವಾದ ಬೆಳಕಿನಲ್ಲಿ, ಅಪರಿಮಿತವಾದ ಬೆಳಕು, ಅಳತೆಗೆ ಸಿಗದೆ ಇರುವಂತಹ ಬೆಳಕು, ಅಪರಿಮಿತ ಈ ಬೆಳಕಿನಲ್ಲಿ. ಹೋಗಿ ಬಿಡಿ, ಜಾಗೃತ ಬೆಳಕು ನಿಮ್ಮ ಬೆಳಕಿನೊಳಗೆ. ಸ್ವಪ್ನ ಯಾರ ಬೆಳಕಿನಲ್ಲಿ ಬೆಳಕು? ಡೆಫಿನೆಟ್ಲಿ ನನ್ನ ಪಕ್ಕದಲ್ಲಿ ಮಲಗಿದವರ ಬೆಳಕಿನಲ್ಲಿ ಬೆಳಕು. ಡೆಫಿನೆಟ್ಲಿ ರಾತ್ರಿ ಲೈಟ್ ಹಚ್ಚಿದ ಆ ಬೆಳಕಿನಲ್ಲಿ ಈ ಸ್ವಪ್ನ ಬೆಳಗಿಲ್ಲ. ಹಾಗಾದ್ರೆ ಯಾರ ಬೆಳಕಿನಲ್ಲಿ? ಅದು ಕೂಡ ನನ್ನ ಬೆಳಕಿನಲ್ಲೇ ಬೆಳಗಿದೆ. ಆ ನಾನು ಜಾಗೃತದ ನಾನು, ಈ ನಾನು ಕನಸಿನ ನಾನು ಅಂತ ಇಲ್ಲ. ಅಲ್ಲಿರುವ ಚೈತನ್ಯವೇ ಇಲ್ಲಿರುವಂತಹದ್ದು, ಇಲ್ಲಿರುವ ಚೈತನ್ಯವೇ ಅಲ್ಲಿರುವಂತಹದ್ದು. ಹಾಗಾದ್ರೆ ಇದೇ ಚೈತನ್ಯದ ಸಾನ್ನಿಧ್ಯದಲ್ಲಿ ಜಾಗೃತವು ಮತ್ತು ಸ್ವಪ್ನವು ಬೆಳಗಲ್ಪಟ್ಟಿದೆ. ಮತ್ತೆ ಗಾಢನಿದ್ರೆ ಏನಪ್ಪ ನಿಮ್ಮ ಅನುಭವ? ಗಾಢನಿದ್ರೆಯಲ್ಲಿ ಏನೇನು ಗೊತ್ತಿಲ್ಲ, ನನಗೇನು ಗೊತ್ತೇ ಆಗಲಿಲ್ಲ ಅನ್ನುವುದು ನಿನ್ನ ನಾವು ಅನುಭವಿಸ್ತಾನೆ. ಬೆಲ್ ಮಾಡಿದ್ದು ಗೊತ್ತಾಗಲಿಲ್ಲ, ನನ್ನ ಹೆಸರು ಕೂಗಿದ್ದು ಗೊತ್ತಾಗಲಿಲ್ಲ, ಮಳೆ ಬಂದಿದ್ದು ಗೊತ್ತಿಲ್ಲ, ಸೋರಿದ್ದು ಗೊತ್ತಾಗಲಿಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಅದು ಅನುಭವ. ಈ ಅನುಭವ ನಿನಗೆ ಆಗಬೇಕಾದವಾಗ ನೀ ಅಲ್ಲಿ ಇದ್ರ ಆಗ್ತದೋ ಇದ್ದಿದ್ರ ಅಲ್ಲಿ ನೀನು ಏನಾಗಿ ಇದ್ದಿ? ಜಡವಾಗಿ ಇದೆಯೋ ಚೈತನ್ಯವೋ? ಜಡವಾಗಿ ಇದ್ದೇನೆ ಅಂತ ಇದ್ದೆ ಅಂತ ನೀ ಹೇಳಿದ್ದೆ ಆದರೆ ನಿನಗೆ ಅನುಭವ ರೆಕಾರ್ಡ್ ಮಾಡೋ ಸಾಧ್ಯತೆ ಇಲ್ಲ. ನನಗೇನು ಗೊತ್ತಾಗಲಿಲ್ಲ ಅನ್ನುವ ಅನುಭವವನ್ನ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ರೆಕಾರ್ಡ್ ಮಾಡಿದ್ದೀಯಾ? ಇದರರ್ಥ ಅದು ರೆಕಾರ್ಡ್ ಆಗಿದೆ. ಅದರರ್ಥ ಏನು? ಅಲ್ಲಿ ನಾನು ಜಡವಾಗಿಲ್ಲ, ಏನಾಗಿದ್ದೀನಿ? ಜಾಗೃತದಲ್ಲಿ ಏನಾಗಿದ್ದಿ? ಚೈತನ್ಯ. ಸ್ವಪ್ನದಲ್ಲಿ ಏನಾಗಿದ್ದಿ? ಚೈತನ್ಯ. ಈ ಗಾಢ ನಿದ್ರೆಯಲ್ಲಿ ಏನಾಗಿದ್ದೀಯಾ? ಚೈತನ್ಯ. ಮೂರು ಅವಸ್ಥೆಗಳಲ್ಲಿ ನೀನು ಯಾವ ರೀತಿಯಲ್ಲಿ ಇದ್ದೀಯಾ? ಚೈತನ್ಯ. ಹಾಗೆ ಈ ಚೈತನ್ಯದ ಸಾನ್ನಿಧ್ಯದಲ್ಲಿ ಈ ಮೂರು ಅವಸ್ಥೆಗಳು ಬೆಳಗಲ್ಪಟ್ಟಿವೆ. ಹೌದು, ಜಾಗೃತ ಸ್ವಪ್ನ ಸುಷುಪ್ತಿ ಆದಿ ಪ್ರಪಂಚಂ ಪ್ರಕಾಶತೆ. ಯಾವುದು ಇದೆಲ್ಲವನ್ನು ಬೆಳಗುತ್ತದೆ? ಆ ಚೈತನ್ಯ. ಆ ಚೈತನ್ಯ ಅದೇ ಬ್ರಹ್ಮ, ತದ್ಬ್ರಹ್ಮ ಅಹಮಿತಿ, ನಾನು ಆ ಚೈತನ್ಯವೇ. ನನ್ನ ಪಕ್ಕದಲ್ಲಿ ಚೈತನ್ಯ ಇಲ್ಲ, ನನ್ನ ಕೈಯಲ್ಲಿ ಚೈತನ್ಯ ಇಲ್ಲ, ನನ್ನ ಜೊತೆ ಜೊತೆಗೆ ಚೈತನ್ಯ ಇಲ್ಲ, ಮತ್ತೇನು, ನಾನೇ ಚೈತನ್ಯ ಬ್ರಹ್ಮ ಅನ್ನುವುದು ಯಾರಿಗೆ ಸ್ಪಷ್ಟವಾಗಿದೆಯೋ ಸರ್ವ ಬಂಧೈಹಿ ಪ್ರಮುಚ್ಯತೆ. ಪ್ರ ಉಪಸರ್ಗ, ಪ್ರ ಏನ್ ತೋರಿಸ್ತದೆ, ಪ್ರಕರ್ಷೇಣ ಮುಚ್ಚತೆ, ಪ್ರ ಮುಚ್ಚತೆ, ಪ್ರಕರ್ಷೇಣ ಮುಚ್ಚತೆ ಅಂದ್ರೆ ಪ್ರಕರ್ಷೇಣ ವಿಸ್ಪಷ್ಟವಾಗಿ ನಿಖರವಾಗಿ ನಿಶ್ಚಿತವಾಗಿಯೂ ಮುಚ್ಚತೆ, ಇವನು ಬಿಡುಗಡೆಯನ್ನು ಹೊಂದುತ್ತಾನೆ. ಯಾವುದನ್ನು ಬಿಡುಗಡೆ ಹೊಂದುತ್ತಾನೆ, ಶಬ್ದ ಹೇಳಿ ನೋಡ್ರಲ್ಲಿ, ಯಾವುದನ್ನು ಬಿಡುಗಡೆ ಹೊಂದುತ್ತಾನೆ, ಸರ್ವ ಬಂಧೈಹಿ ಪ್ರಮುಚ್ಯತೆ, ಎಲ್ಲ ಬಂಧನಗಳಿಂದ ಇವನು ಕಳಚಿಕೊಂಡಿರುತ್ತಾನೆ. ತ್ರಿಷುಧಾಮಸು ಯತ್ ಭೋಗ್ಯ ಭೋಕ್ತ ಭೋಗಶ್ಚ ಯತ್ ಭವೇ ತೇಭ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋಹಂ ಸದಾಶಿವ. ಯಾವುದೋ ಒಂದು ಅವಸ್ಥೆ, ಆ ಅವಸ್ಥೆಯಲ್ಲಿ ನಮಗೆ ಅನುಭವಗಳಾಗಬೇಕು ಅಂದ್ರೆ ಮೂರು ಬೇಕೇ ಬೇಕು. ಆ ಮೂರು ಇದ್ರೆ ಅನುಭವ ಆಗ್ತದೆ. ಯಾವ ಮೂರು? ನಂಬರ್ ಒನ್, ಅನುಭವಿಸುವವನು ಭೋಕ್ತ. ಮತ್ತೇನು? ಅನುಭವಿಸಬೇಕಾದ ವಿಷಯ ಭೋಗ್ಯ, ಅದು ಜಾಗೃತವೇ ಇರಲಿ, ಸ್ವಪ್ನವೇ ಇರಲಿ, ಗಾಢ ನಿದ್ರೆ ಇರಲಿ, ತ್ರಿಷು ಧಾಮಸು ಮೂರು ಧಾಮಗಳು. ಈ ಮೂರು ಧಾಮಗಳಿಂದ ಮುಕ್ತಿ ಬೇಕು ಅಂದ್ರೆ ದಯಾನಂದ ಧಾಮ, ಅಲ್ಲಿ ಮುಕ್ತಿ ನಿಮಗೆ. ತ್ರಿಷುಧಾಮಸು ಯತ್ ಭೋಗ್ಯ, ಗೊತ್ತಾಯ್ತಾ, ಭೋಕ್ತ. ಈ ಭೋಗ್ಯ ಭೋಕ್ತ ಇಬ್ರು ಕೂಡಿದಾಗ ಭೋಗ. ಭೋಕ್ತ ಅಂದ್ರೆ ಯಾರು? ಅನುಭವಿಸುವವನು, ಭೋಗಿಸುವವನು. ಭೋಗ್ಯ ಅಂದ್ರೇನು? ಭೋಗ, ಭೋಗಿಸಬೇಕಾದ ವಿಷಯ. ಇವು ಎರಡೂ ಸೇರಿದಾಗ ಭೋಗ ಅನುಭವ. ಈಗ ಹೇಳಬಹುದು, ಆತ್ಮ ಭೋಗ್ತಾನೋ ಭೋಗ್ಯವೋ ಆತ್ಮನು ಭೋಗವೋ? ಭೋಗ್ತ ಅಲ್ಲ, ಏಕೆಂದರೆ ಅಲ್ಲಿ ಕಾರಣ ಕೊಡ್ಬೇಕು. ಸುಮ್ಮ ಸುಮ್ಮನೆ ಅಲ್ಲ ಅಂದ್ರೆ, ಆತ್ಮ ಭೋಕ್ತ ಅಲ್ಲ. ಯಾಕೆ? ಅವನಲ್ಲಿ ಕರ್ತೃತ್ವ ಭಾವ ಇಲ್ಲ. ಆತ್ಮ ಭೋಗ ಅಲ್ಲ, ಭೋಗ್ಯ ಅಲ್ಲ. ಯಾಕೆ ಆತ್ಮನು ಭೋಗ್ಯ ಅಲ್ಲ? ಯಾಕೆ? ಹಾ, ವಸ್ತು ಅಲ್ಲ ಆತ್ಮ, ಇದೊಂದು ವಿಷಯ ಅಲ್ಲ. ವೆರಿ ಗುಡ್. ಭೋಕ್ತ ಇಲ್ಲ, ಭೋಗ್ಯ ಇಲ್ಲ, ಇನ್ನು ಭೋಗ ಇಲ್ಲದೆ ಬರ್ತದೆ. ಆದ್ದರಿಂದ ಆತ್ಮನು ಭೋಕ್ತೃವೂ ಅಲ್ಲ, ಭೋಗ್ಯವೂ ಅಲ್ಲ, ಭೋಗವೂ ಅಲ್ಲ. ಇವುಗಳನ್ನು ಹೊರತುಪಡಿಸಿ ಬೇರೆ ಇದೆ. ಎಲ್ಲೆಲ್ಲಿ ಭೋಕ್ತ ಇದ್ದಾನೆ ಅಲ್ಲಿ ಆತ್ಮನಿದ್ದಾನೆ, ಆದ್ರೆ ಭೋಕ್ತ ಅಲ್ಲ. ಎಲ್ಲೆಲ್ಲಿ ಭೋಗ್ಯ ವಸ್ತು ಇದೆ ಅಲ್ಲಿ ಆತ್ಮ ಇದ್ದಾನೆ, ಆದ್ರೆ ಅವನ ಭೋಗ್ಯ ವಿಷಯವಲ್ಲ. ಎಲ್ಲೆಲ್ಲಿ ಭೋಗ ಇದೆ, ಅನುಭವ ಇದೆ, ಅಲ್ಲಿ ಆತ್ಮ ಇದ್ದಾನೆ, ಆದರೆ ಆತ್ಮನು ಅನುಭವಿಸಬೇಕಾದ ವಿಷಯವಲ್ಲ. ಆತ್ಮ ಯಾರಾಗಾದರೆ? ಇರ್ತಾನೆ, ಆದ್ರೆ ಮೂರರಲ್ಲಿ ಸಾಕ್ಷಿಯಾಗಿರ್ತಾನೆ. ತೇಭ್ಯ ವಿಲಕ್ಷಣ ಸಾಕ್ಷಿ ಇದಾನೇ ಸತ್, ಎಚ್ಚರವಾಗಿದ್ದಾನೆ ಚಿತ್, ಅನಂತವಾಗಿದ್ದಾನೆ ಆನಂದ. ಚಿನ್ಮಾತ್ರೋಹಂ ಸಚ್ಚಿದಾನಂದನೇ ಅಹಂ, ನಾನು ಸಚ್ಚಿದಾನಂದನೇ, ನಾನು ಸಚ್ಚಿದಾನಂದನೇ ಆಗಿದ್ದರಿಂದಾಗಿ ನಾನು ಯಾರಿಗೂ ಅಮಂಗಳನಲ್ಲ, ನನಗೂ ನಾನು ಅಮಂಗಳನಲ್ಲ, ಇನ್ನೊಬ್ಬರಿಗೂ ನಾನು ಅಮಂಗಳನಲ್ಲ. ಸದಾ ಶಿವ ಅಸತ್ತು ಅಮಂಗಳವಾದೀತು, ಪರಿಮಿತಿಗೆ ಒಳಪಟ್ಟದ್ದು ಅಮಂಗಳವಾದೀತು, ಅನಿಸಿಕೆಗೆ ಒಳಪಟ್ಟದ್ದು ಅಮಂಗಳವಾದೀತು. ಆದರೆ ಸತ್ ಎನ್ನುವುದು ಸದಾ ಇರುವಂತಹದ್ದು, ಪರಿಮಿತಿಗೆ ಒಳಪಡದೇ ಇರುವಂತಹದ್ದು. ಚಿತ್ ಅನ್ನುವಂತಹದ್ದು ಚೈತನ್ಯ, ಅದು ಜಡವಾಗಿತ್ತು ಅಂದ್ರೆ ಅಮಂಗಳವಾಗ್ತಿತ್ತು, ಅದು ಚೈತನ್ಯವಾಗಿದೆ. ಆದ್ದರಿಂದ ನಾನು ಸತ್, ನಾನು ಚಿತ್, ನಾನು ಸತ್ ಅಮಂಗಳ ಅಲ್ಲ, ನಾನು ಚಿತ್ ಅಮಂಗಳ ಅಲ್ಲ. ಅಮಂಗಳ ಅಲ್ಲ ಅಂದ್ರೇನು? ನಾನು ಮಂಗಳ ಅಂತ. ನಾನು ಸತ್, ನಾನು ಮಂಗಳ, ನಾನು ಚಿತ್, ನಾನು ಮಂಗಳ, ನಾನು ಆನಂದ, ನಾನು ಮಂಗಳ. ಅದಕ್ಕೆ ಶಬ್ದ ಏನ್ ಕೊಟ್ಟರೆ ಸದಾಶಿವ, ಸದಾಶಿವ. ಇವು ಧ್ಯಾನದ ಆ ಶುದ್ಧ ಸ್ಥಿತಿಯಲ್ಲಿ ಮನನ ಮಾಡಬೇಕಾದ ಶಬ್ದಗಳು. ಈಗ ಶಾಂತಿ ನನ್ ಸಿಕ್ತಾ ಇರು, ಈ ಪುಸ್ತಕ ನೋಡಿ ಯಾವುದನ್ನ ಮನನ ಮಾಡಬೇಕು? ಸದಾಶಿವ, ಓಕೆ, ಸದಾಶಿವ. ಅದಲ್ಲ, ಆ ಶಬ್ದಗಳು ತಾವಾಗೆ ನಮ್ಮಲ್ಲಿ ಏನಾಗಬೇಕು? ಚಿಮ್ಮಬೇಕು. ಯಾವಾಗ ಚಿಮ್ಮುತ್ತಾವ? ಜಾಮೂನ್ ಬೇಕ್, ಜಾಮೂನ್ ಬೇಕ್, ಜಾಮೂನ್ ಬೇಕಂತ ಯಾವಾಗ ಚಿಮ್ಮುತ್ತದ ನಮಗೆ? ಜಾಮೂನ್ ಸಂಸ್ಕಾರ ಅಷ್ಟು ಆಳವಾಗಿ ಇದ್ದರೆ ಜಾಮೂನೇ ಚಿಮ್ಮುತ್ತದೆ. ಜಾಮೂನ್ ಬೇಕು ಅನ್ನೋ ಜಾಗದೊಳಗೆ ಶಿರ ಬೇಕು ಅಂತ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಈ ಸಂಸ್ಕಾರ ಅದಕ್ಕಿಂತ ಜೋರಾಗಿದೆ. ನಿನಗೆ ಸದಾಶಿವೋಹಂ, ಸದಾಶಿವೋಹಂ ಆ ಸಂಸ್ಕಾರ ಜೋರಾಗಿತ್ತು ಅಂತಂದ್ರೆ ಧ್ಯಾನದ ಆ ಸ್ಥಿತಿಯಲ್ಲಿ ಏನ್ ಚಿಮ್ತದೆ? ಸದಾಶಿವೋಹಂ. ಅಲ್ಲೆಲ್ಲ ಅರ್ಥವೂ ಕೊಡ್ತದೆ, ಇಡೀ ಲಕ್ಷಣ ನೀವು ಬರ್ತದೆ, ನೀವು ಉಪನ್ಯಾಸ ಕೇಳಿದ್ದು ಬರ್ತದೆ, ನೀವು ಉಪನಿಷತ್ ಓದಿದ್ದು ಬರ್ತದೆ, ನೀವು ರೆಫರೆನ್ಸ್ ಹಾಕಿದ್ದು ಬರ್ತದೆ, ಎಲ್ಲವೂ ನಿಮಗಲ್ಲಿ ಬರ್ತವೆ. ಶ್ರೀನ್ ಮೈಂಡ್ ಅಲ್ವಾ, ಶುದ್ಧವಾದಂತಹ ಸ್ಫಟಿಕದಂತಹ ಮನಸ್ಸು ಹಾಗಿದೆಯೋ ಹಾಗೆ ಎಲ್ಲರೂ ತೋರಿಸಿ ಶುರು ಮಾಡ್ತದೆ. ಧ್ಯಾನದಿಂದ ಹೊರಗೆ ಬಂದು ರೆಫರ್ ಮಾಡಿಕೊಂಡು ಆಮೇಲೆ ವಾಪಸ್ ಧ್ಯಾನಕ್ಕೆ ಹೋಗೋದಲ್ಲ. ಅಥವಾ ಯಾರೋ ಒಂದು ಡೈರಿ ಒಳಗಿನ ಬರ್ಕೊಂಡು ಇಟ್ಕೊಂಡು ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡು ಆ ಶಾಂತ ಸ್ಥಿತಿಯಲ್ಲಿ ಇರುವ ನಿಮಿಷ ಅಂತ ಮತ್ತದ್ ನೋಡಿ, ಓಹೋ ಅಹಂ ಸಚ್ಚಿದಾನಂದ ಬ್ರಹ್ಮ ಅಹಂ ಅಸ್ಮಿ ಅಹಂ ಸಚ್ಚಿದಾನಂದ ಏನೈ ಹೋತಾ. ಅದಕ್ಕೆ ನಾ ಡೇ ಒಂದಿಂದ ಹೇಳ್ತಾ ಇದ್ದೀನಿ, ಶ್ರವಣ ಸಂಸ್ಕಾರ ಅದೇ ಮುಂದೆ ಚಿತಿ ಪ್ರಸಾದವಾಗ್ತದೆ. ಸತತವಾಗಿ ಆ ಸಂಸ್ಕಾರಗಳಿರೋದು ಎಷ್ಟರ ಮಟ್ಟಿಗೆ ಅಂದ್ರೆ ಉಳಿದ ಸಂಸ್ಕಾರಗಳು ಅಳಿಸಿ ಹೋಗ್ಬೇಕು. ಸರಿಯಾ, ತದ್ಬ್ರಹ್ಮ ಅದ್ವಯಂ ಅಹಮಸ್ಮಿ. ಏನು 19ನೇ ಶ್ಲೋಕ ಹೌದಲ್ಲ? 19ನೇ ಶ್ಲೋಕ, ಮಯ್ಯೇವ ಸಕಲಂ ಜಾತಂ, ಮಯ್ಯೇವ ಸಕಲಂ ಜಾತಂ, ಮಯಿ ಸರ್ವಂ ಪ್ರತಿಷ್ಠಿತಂ, ಮಯಿ ಸರ್ವಂ ಪ್ರತಿಷ್ಠಿತಂ, ಮಯಿ ಸರ್ವಂ ಲಯಂ ಯಾತಿ, ಮಯಿ ಸರ್ವಂ ಲಯಂ ಯಾತಿ, ತತ್ ಬ್ರಹ್ಮಾದ್ವಯಮಸ್ಮ್ಯಹಂ. ಮಯ್ಯೇವ ಸಕಲಂ ಜಾತಂ, ಮಯ್ಯೇವ ಸಕಲಂ, ಮಯಿ ಸರ್ವಂ ಪ್ರತಿಷ್ಠಿತಂ, ಮಯಿ ಸರ್ವಂ ಪ್ರತಿಷ್ಠಿತಂ, ಮಯಿ ಸರ್ವಂ ಲಯಂ ಯಾತಿ, ಮಯಿ ಸರ್ವಂ ಲಯಂ ಯಾತಿ, ತತ್ ಬ್ರಹ್ಮಾದ್ವಯಮಸ್ಮ್ಯಹಂ. ಹೇಳ್ರಿ ಸವಿತಾ, ಶ್ಲೋಕ 19. ಹತ್ತೊಂಬತ್ತು ಶ್ಲೋಕ ಹೇಳ್ರಿ. ಮಯ್ಯೇ ಅದಕ್ಕೆ ಹೇಳಂತ ನೀವು ಹೇಳ್ರಿ. ಬಾಯಿ ತೆಗೆದು ಯಾಕೆ ಹೇಳಬೇಕು ಅಂತ ಗೊತ್ತಾಯ್ತಾ? ಗುಂಪಿನಲ್ಲಿ ಗೋವಿಂದ, ಎಲ್ಲರೂ ಚಂದ. ಗುಂಪಿನಲ್ಲಿ ಗೋವಿಂದ, ಎಲ್ಲರೂ ಚಂದ. ಗೊಬ್ಬರವರು ಹೇಳಿಕತ್ತ ಮಾತ್ರ ಎಲ್ಲ ಹುಡುಕೋರು ಬರ್ತದೆ. ಹೇಳ್ರಿ. ತಪ್ಪು ತಿದ್ಕೊಂಡು ಇನ್ನೊಂದು ಸಲ ಹೇಳೋದು ನನಗೆ. ಕೊನೆ ಶಬ್ದ ಶಬ್ದ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠ ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ ಯಯಾಚಿರಾ ಸರ್ವ ಪಾಪಂ ವ್ಯಪೋಹ್ಯ ಪರಾತ್ಪರಂ ಪುರುಷಂ ಯಾತಿ ವಿದ್ವಾನ್. ಹೇಳ್ರಿ. ಅಧೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ ಯಯಾಚಿರಾ ಸರ್ವ ಪಾಪಂ ವ್ಯಪೋಹ್ಯ ಪರಾತ್ಪರಂ ಪುರುಷಂ ಯಾತಿ ವಿದ್ವಾನ್. ಗೀತ ಹೇಳ್ತೀಯೇನೇನು ಕಲಾವತಿ? ತಸ್ಮೈ ಸಹೋವಾಚ ಪಿತಾಮಹಶ್ಚ ಶಬ್ದ ಭಕ್ತಿ ಧ್ಯಾನ ಯೋಗ ಅಲ್ಲ ಶಬ್ದ ಭಕ್ತಿ ಧ್ಯಾನ ಯೋಗಾದ ವೈಹಿ. ಹೇಳಿ ಇನ್ನ ಸೋನಿ ಹೇಳಿ. ತಸ್ಮೈ ಸೋವಾಚ ಪಿತಾಮಹಶ್ಚ ಯೋಗಾದ ವೈಹಿ. ವೆಂಕಟೇಶ್ ಸುಪ್ರಭಾತ ಹೇಳಿಲ್ವಾ ನೀವು? ಅದೇ ದಾಟಿ ಇದು. ಹಾ, ನೆಕ್ಸ್ಟ್ ಗೀತಕ್ಕ. ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೇ ಅಮೃತತ್ವ ಮಾನಶು. ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಪ್ರಾಜತೆ ಯದ್ಯತಯೋ ವಿಶಂತಿ. ಜಾನಕಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮ ಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ಮಂಜುನಾಥ ಜಾತಿ ಚೇಂಜ್ ಆಗ್ತದೆ ನೋಡಿ, ಅದಕ್ಕೆ ಎಲ್ಲ ಕಲ್ತ್ಕೋಬೇಕು ಅಂತ ಹೇಳೋದು ನಾನು ನಿಮಗೆ. ಹೇಗೆ ಕಾಟಿಚೆ? ವಿವಿಕ್ತ ದೇಶೇತ ಸುಖಾಸನಸ್ಥ. ಹೇಳು ಹೇಳು. ಶುಚಿ ಸಮಗ್ರೀವ ಶಿರ ಶರೀರ ಅತ್ಯಾಶ್ರಮಸ್ಥ ಸಕಲೇಂದ್ರಿಯಾಣಿ ನಿರುದ್ಧ್ಯ ಭಕ್ತ್ಯಾ ಸ್ವಗುರುಂ ಪ್ರಣಮ್ಯ. ಆಗುತ್ತೆ ಹೇಳಿಕೆ? ಹೇಳ್ಬೇಕಪ್ಪ. ವಿವಿಕ್ತ ಹೇಳ ಶುರು ಮಾಡ. ವಿವಿಕ್ತ ದೇಶೇ ಸುಖಾಸನಸ್ಥ ಶುಚಿ ಸಮಗ್ರೀವ ಶಿರ ಶರೀರ ಅತ್ಯಾಶ್ರಮಸ್ಥ ಸಕಲೇಂದ್ರಿಯಾಣಿ ನಿರುದ್ಧ್ಯ ಭಕ್ತ್ಯಾ ಸ್ವಗುರುಂ ಪ್ರಣಮ್ಯ. ನಿಶುದ್ಧಂ ನೋಡು. ವಿಶುದ್ಧಂ ಇದೆ ನೋಡಲ್ಲಿ, ಏನಂತಿದೆ ಮತ್ತೆ? ಹೃತ್ಪುಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯ ಮಧ್ಯೆ ವಿಷದಂ ವಿಶೋಕಂ. ಅಚಿಂತ್ಯಮವ್ಯಕ್ತಮನಂತ ರೂಪಂ. ಒಂದು 1000 ಜನ ಕೂತ್ಕೊಂಡವ್ರು ಇಲ್ಲಿ ಎದುರಿಗೆ, ಅವ್ರಿಗೆ ಕೇಳಿಸ್ಬೇಕು. ನೀ ಎಲ್ಲ ಅಣ್ಣಗ ತಮಗೆ ಅಥವಾ ಅಮ್ಮನಿಗೆ ಪಕ್ಕದಲ್ಲಿ ಹೇಳ್ದಂಗೆ ಹೇಳಿದ್ರೆ ಹೆಂಗಪ್ಪ? ಅಚಿಂತ್ಯಮವ್ಯ ಹೇಳು. ಅಚಿಂತ್ಯಮವ್ಯಕ್ತಮನಂತ ರೂಪಂ ಶಿವಂ ಪ್ರಶಾಂತಂ ಮಂತ್ರಂ ಬ್ರಹ್ಮಯೋನಿ. ಇದಿ ವೆರಿ ಗುಡ್. ತಥಾ ನಿರ್ವಜ್ಞಾಂತ ವಿಹೀನಮೇಕಂ ವಿಭುಂ ಚಿದಾನಂದ ಮರೂಪಮದ್ಭುತಂ. ಯೋಗಿ ಪರಮೇಶ್ವರಂ ಪ್ರಭುಂ ನಿಲೋಚನಂ ನೀಲಕಂಠಂ ಪ್ರಶಾಂತಂ ಜಾತ್ವಾ ಮುನಿರ್ ಗಚ್ಛತಿ ಭೂತಯೋನಿಂ ಸಮಸ್ತ ಸಾಕ್ಷಿಂ ತಮಸಃ ಪರಸ್ತಾತ್. ನೈವೇ ನೈವೇದ್ಯ ಮಾಡೋ ಸಮಯ ಆಯ್ತು, ಪ್ರಸಾದ ಅಂತ ಒಂದು ನಿಂದು ಉಳಿದ ಸಬ್ರಹ್ಮ ಸ ಶಿವಶೇಂದ್ರ ಸೂಕ್ಷರ ಪರಮಸ್ವರ ಸಯೇವ ವಿಷ್ಣು ಸ ಪ್ರಾಣ ಸ ಕಾಲೋಗ್ನಿ ಸ ಚಂದ್ರಮ. ಸಯೇವ ಸಬ್ರಹ್ಮ ರಾಮ, ನಾವು ಹೇಳ್ಬೇಕ್ರಿ, ನೀವು ಪೂರ್ತಿ ಹೆಂಗ ಹೇಳ್ತೀವಿ, ಅರ್ಧ ಅರ್ಧ ಹೇಳ್ರಿ. ನಾನ ಎಲ್ಲಿ ನಿಮ್ಗೆ ಬಿಡಿಸಿ ಹೇಳಿದೀನಿ ಅಲ್ಲಿ ಮಾರ್ಕ್ ಮಾಡ್ಕೊಡ್ರಿ ಅಂತ ಹೇಳಿದೀನಿ, ಹೇಳ ಮಾರ್ಕ್ ಮಾಡ್ಕೊಂಡಿಲ್ಲ. ಹಿಂಗಾಗಿ ಮುಂದಿನ ಶಬ್ದವನ್ನು ಸೇರಿಸ್ಬಿಟ್ರಿ. ಸ ಬ್ರಹ್ಮ ಸ ಶಿವಶೇಂದ್ರ ಸೋಕ್ಷರ ಪರಮಸ್ವರಾಟ್ ಸಯೇ ವಿಷ್ಣು ಸ ಪ್ರಾಣ ಸ ಕಾಲೋಗ್ನಿ ಸ ಚಂದ್ರಮ. ಹೇಳ್ರಿ ಸ ಬ್ರಹ್ಮ ಸ ಶಿವಶೇಂದ್ರ ಸೋಕ್ಷರ ಪರಮಸ್ವರಾಟ್ ಸಯೇವ ವಿಷ್ಣು ಸ ಪ್ರಾಣ ಸ ಕಾಲೋಗ್ನಿ ಸ ಚಂದ್ರ. ಈ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ನೀವು ಯು ಬಿಕಮ್ ಜಸ್ಟ್ ಫೇಲಿಯರ್ಸ್, ಯು ಜಸ್ಟ್ ಬಿಕಮ್ ಫೇಲಿಯರ್. ಎಲ್ಲರೂ ಫೇಲ್ ಆಗ್ತಾರೆ. ನಾ ಕೊನೆ ದಿವಸ ಪರೀಕ್ಷೆ ಇಷ್ಟೇ ಇದ್ದಿಲ್ಲ, ಎಲ್ಲರೂ ಫೇಲ್ ಆಗ್ತಾರೆ. ಅನೋರಣೀಯಾನ್ ಮಹತೋ, ಅಲ್ಲಿ ಬಂದೆ ನೋಡಿ, ಈಗ ಎಲ್ಲಿ ಬಂದೀವಿ? ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತತ್ ಬ್ರಹ್ಮಾ ದ್ವಯಮಸ್ಮ್ಯಹಂ. ಸಕಲಂ ಜಾಗೃತ ಸ್ವಪ್ನ ಸುಶಕ್ತಿಗಳು ಮೂರು ಅವಸ್ಥೆಗಳು ಮತ್ತು ಈ ಮೂರು ಲೋಕಗಳು ಊರ್ಧ್ವಲೋಕ ಅಧೋಲೋಕ ಮತ್ತು ಮಧ್ಯಲೋಕ ಮೂರು ಕಾಲಗಳು ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಇನ್ನು ಏನೇನು ನಿಮಗೆ ಅನಿಸ್ತದೆ ಎಲ್ಲ ಸೇರಿಸಿ ನೀಚ ಯೋನಿಗಳು ಮಧ್ಯಮ ಯೋನಿಗಳು ದೇವತಾ ಯೋನಿಗಳು ಎಲ್ಲವೂ ಕೂಡ ಮಯೇವ ಜಾತಂ ಯಾವ ಪರಬ್ರಹ್ಮ ಸ್ವರೂಪದಲ್ಲಿ ನಾನಿದ್ದೇನೋ ಆ ಪರಬ್ರಹ್ಮ ಸ್ವರೂಪ ಆದ ನನ್ನಿಂದಲೇ ಎಲ್ಲವೂ ಕೂಡ ಜಾತಂ. ಅಷ್ಟೇ ಅಲ್ಲ, ಮಯಿ ಸರ್ವಂ ಪ್ರತಿಷ್ಠಿತ. ಅವು ಯಾರನ್ನ ಆಶ್ರಯಿಸಿಕೊಂಡಿವೆ? ಹುಟ್ಟಿದ್ದೇನ ಹುಟ್ಟಿತು, ಇನ್ಯಾರನ್ನೋ ಆಶ್ರಯಿಸಿತು ಹಾಗಲ್ಲ. ನನ್ನಿಂದ ಹುಟ್ಟಿದ ಈ ಜಗತ್ತು ನನ್ನನ್ನೇ ಆಶ್ರಯಿಸಿದೆ. ಮಯಿ ಸರ್ವಂ ಲಯಂ ವ್ಯಾಪಿ, ಮರಳಿ ವಾಪಸ್ ಏನಿಗೆ ಹೋಗ್ತದೆ? ನನ್ನಲ್ಲಿಯೇ ಲಯಗೊಳ್ಳುತ್ತದೆ. ಅಂತಹ ಆ ಬ್ರಹ್ಮ, ಎರಡಿಲ್ಲದೆ ಇರುವ ಬ್ರಹ್ಮ, ಹೊರತುಪಡಿಸಿ ಇನ್ನೊಂದು ಇಲ್ಲದೆ ಇದ್ದಂತಹ ಬ್ರಹ್ಮ, ಅದ್ವಯಂ ಬ್ರಹ್ಮ ಅಹಮಸ್ಮಿ ಎಂದು ನಾನೇ ಆಗಿದ್ದೇನೆ. ಮಣ್ಣು ಹೇಳಲಿಕ್ಕೆ ಸಾಧ್ಯ ಇದೆ, ಏನು ನನ್ನಿಂದಲೇ ಘಟವು ಹುಟ್ಟಿಕೊಂಡಿತು, ನನ್ನಿಂದಾಗಿಯೇ ಘಟವು ಅಸ್ತಿತ್ವದಲ್ಲಿದೆ. ಪುನಃ ಈ ಘಟವು ಒಡೆದ ಮೇಲೆ ಎಲ್ಲಿ ಹೋಗ್ತದೆ? ನನ್ನಲ್ಲಿಯೇ ಹೋಗುತ್ತದೆ. ಆ ಮಣ್ಣೇ ನಾನು ಅಂತ ಹೇಳಬಹುದು. ನನ್ನಿಂದಲೇ ತೆರೆ ಹುಟ್ಟುತ್ತದೆ, ನನ್ನಿಂದಾಗಿಯೇ ಆ ತೆರೆ ಅಸ್ತಿತ್ವದಲ್ಲಿರುತ್ತದೆ. ಆ ತೆರೆಯು ಮರಳಿ ಎಲ್ಲಿ ಹೋಗ್ತದೆ? ನನ್ನಲ್ಲಿಗೆ ಹೋಗ್ತದೆ. ಆ ನೀರೇ ಅರ್ಥಾತ್ ಆ ಜಲರಾಶಿಯೇ, ಆ ಉದಕ ರಾಶಿಯೇ ನಾನಾಗಿದ್ದೇನೆ ಅಂತ ನೀರು ಹೇಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಬ್ರಹ್ಮನ ಹೇಳಿಕೆ ಸ್ಪಷ್ಟವಾಗಿದೆ ಉಪನಿಷತ್ತಿನಲ್ಲಿ ಏನಂತ, ಸಮಸ್ತವು ನನ್ನಿಂದಲೇ ಹುಟ್ಟಿಕೊಂಡಿದೆ, ನನ್ನಲ್ಲಿಯೇ ಸ್ಥಿತಿಯನ್ನು ಹೊಂದಿದೆ, ಪುನಃ ನನ್ನಲ್ಲಿಯೇ ಲಯಗೊಳ್ಳುತ್ತದೆ. 20ನೇ ಶ್ಲೋಕ. ಅನೋರಣೀಯಾನಹಮೇವ ತದ್ವತ್ ಮಹಾನಹಂ ವಿಶ್ವಮಹಂ ವಿಚಿತ್ರಂ ಪುರಾತನೋಹಂ ಪುರುಷೋಹಮೀಶಃ ಹಿರಣ್ಮಯೋಹಂ ಶಿವರೂಪಮಸ್ಮಿ. ಎಲ್ಲಿದ್ದೇನೆ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅನೋರಣೀಯಾನಹಮೇವ ತದ್ವತ್ ಮಹಾನಹಂ ವಿಶ್ವಮಹಂ ವಿಚಿತ್ರಂ ಪುರಾತನೋಹಂ ಪುರುಷೋಹಮೀಶಃ ಹಿರಣ್ಮಯೋಹಂ ಶಿವರೂಪಮಸ್ಮಿ. ಈಗ ಹೇಳು ಭಾಗ್ಯ. ಅನೋರಣೀಯಾನಹಮೇವ ತದ್ವತ್. ನೆಕ್ಸ್ಟ್ ಮಹಾನಹಂ ವಿಶ್ವಮಹಂ ವಿಚಿತ್ರಂ. ನೆಕ್ಸ್ಟ್ ಸಲ ನೋಡ್ಕೋ. ಪುರಾತನೋಹಂ ಪುರುಷೋಹಮೀಶಃ ಹಿರಣ್ಮಯೋಹಂ ಶಿವರೂಪಮಸ್ಮಿ. ಮಂಜು ಅನೋರಣೀಯಾನಹಮೇವ ತದ್ವತ್ ಮಹಾನಹಂ ವಿಶ್ವಮಹಂ ವಿಚಿತ್ರಂ ಮೀಶಃ ಪುರಾತನೋಹಂ ಪುರುಷೋಹಮೀಶಃ ಹಿರಣ್ಮಯೋಹಂ ಶಿವರೂಪಮಸ್ಮಿ. ಯೋಗಿ ನೀನ್ ಹೇಳು. ಅನೋರಣೀಯಾನಹಮೇವ ತದ್ವತ್ ಮಹಾನಹಂ ವಿಶ್ವಮಹಂ ವಿಚಿತ್ರಂ. ಈಗ ಗೊತ್ತಾಯ್ತು ನಿಮಗೆ ನಾನು ಶಬ್ದಗಳನ್ನು ಯಾಕೆ ಸ್ಪಷ್ಟವಾಗಿ ಹೇಳಿ ಕರೀರಿ ಅಂತಂದ್ರೆ, ನೀವು ಶಬ್ದಗಳನ್ನು ಸ್ಪಷ್ಟವಾಗಿ ಹೇಳೋದಿಲ್ಲ, ಇಲ್ಲ ನುಂಗ್ತೀರ. ಅರುವರ್ಣನೀಯನ ಮೇವ ಮಹಾನ ವಿಶ್ವ ಚಿತ್ರಂ ಎವ್ರಿ ವರ್ಡ್ ಎವ್ರಿ ಲೆಟರ್ ಹ್ಯಾಸ್ ಗಾಟ್ ಎ ಸ್ಪೆಸಿಫಿಕ್ ಪ್ರೊನೌನ್ಸಿಯೇಷನ್. ಒಂದೊಂದು ಶಬ್ದವು ವಿಶಿಷ್ಟವಾದ ಉಚ್ಚಾರ, ವಿಶಿಷ್ಟದಲ್ಲಿ ಒಂದೊಂದು ಅಕ್ಷರವು ವಿಶಿಷ್ಟವಾದ ಉಚ್ಚಾರ. ಅಷ್ಟು ನಿಮಗೆ ಕರೆಕ್ಟ್ ಆಗಿ ಬರಬೇಕು. ಈಗಾಗಲೇ ಆಗಿರುವ ಎಲ್ಲ ಗ್ರಂಥಗಳನ್ನು ಕೂಡ ಒಬ್ರು ಹೇಳಬೇಕು, ಉಳಿದವರೆಲ್ಲ ರಿಪೀಟ್ ಮಾಡಬೇಕು. ಈಗಾಗಲೇ ಎಷ್ಟು ಗ್ರಂಥಗಳು ಮುಗಿದಾಗ ಅಷ್ಟು ಗ್ರಂಥಗಳ ಒಂದು ಶ್ಲೋಕ ಹೇಳಬೇಕು, ಬಾಕಿಯವರೆಲ್ಲ ರಿಪೀಟ್ ಮಾಡ್ತೀವಿ ಸ್ಟಾರ್ಟ್ ಇವತ್ತಿನಿಂದ. ಅದಕ್ಕೆ ಒಂದು ಸ್ಪೆಷಲ್ ಕ್ಲಾಸ್ ಮಾಡ್ತೀವಿ, 3:30 ಮಧ್ಯಾಹ್ನ. ಅಲ್ಲಲ್ಲ, 3:00 to 4:00 ಬರ್ರಿ, ಕೂರ್ರಿ, ಮತ್ತೆ ಮಾಡ್ರಿ. ಇಲ್ಲಿಂದ ಹೋದ್ರೆ ನೀವು ಮಾಡುದಿಲ್ಲ ನನಗೆ ಗೊತ್ತ. ಇರೋ ತನಕ ಚೆನ್ನಾಗಿ ಕಲ್ತ್ಕೊಳ್ರಿ. ಓಕೆ. ನಾನ್ ಬರ್ತೇನೆ ಇಲ್ಲ ಅದಕ್ಕೆ ಮಾತ್ರ ವೇಟ್ ಮಾಡ್ಬೇಕು. ಯಾವ್ದಕ್ಕೂ ಸುಜಾತ ಕರೆಕ್ಷನ್ ಮಾಡ್ತಾ